ಆಗ ಆಡುಗಳು ತೊಗೊಂಬಂದೆ. ನಾನೇನು ಮಾಡಿದೆ, ಫಸ್ಟು ಒಂದು ಎರಡು ಮೂರು ಕಡೆ ಟ್ರೈನಿಂಗ್ ಹೋದೆ. ಮಹಾರಾಷ್ಟ್ರದ ನಾರಾಯಣಗಾಂವ್ ಒಂದು ಒಳ್ಳೆಯ ಒಂದು ಸಂಸ್ಥೆ ಅದು, ಅದು ಗಾಂಧಿವಾದದಿಂದ ಪ್ರಭಾವಿತರಾಗಿ ಮಾಡಿದಂಥ ಒಂದು ಸಂಸ್ಥೆ. ಅಲ್ಲಿ ಒಂದು ತಿಂಗಳ ಅದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಅಟೆಂಡ್ ಆದೆ. ನನಗೆ ತುಂಬ ಮಾಹಿತಿ ಕೊಟ್ಟರಲ್ಲಿ ಅವರು ಅತಿ ಸಣ್ಣ ರೈತರು ಇದರಲ್ಲಿ ಹೆಚ್ಚಿನಲ್ಲಿ ಸ್ತ್ರೀಯರಿಗೆ ಅನುಕೂಲವಾಗದಂಥ ಕಾರ್ಯಕ್ರಮ ಅದು. ಅವರೇ ಒಂದು ನಾಲ್ಕೈದು ಇಟ್ಕೊಂಡು ಸ್ವಾವಲಂಬನೆ ಆಗಬೇಕನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ನನಗೂ ಅವಕಾಶ ಕೊಟ್ಟರಲ್ಲಿ ಆ ಕಾರ್ಯಕ್ರಮ ನನಗೆ ತುಂಬ ಅನುಕೂಲ ಆಯಿತು. ನಾನು ಬಂದು ಅದರಲ್ಲಿ ಬಹಳಷ್ಟು ತಳಿಗಳಿದ್ದಾವೆ. ನಾನು ಅಲ್ಲಿ ಅವರು ಮಾಡಿದ್ದು ಹಾಲಿನ ಸಲುವಾಗಿ ಮಾಡಿದ್ರು. ಅವರು ಮಾಂಸದ ತಳಿಗಳಿದ್ದಾವೆ, ಹಾಲಿನ ತಳಿ ಇದ್ದಾವೆ. ಅವರು ಸಾನಿನ್ ಅಂಥೇಳಿ ಒಂದು ಸ್ವಿಟ್ಜರ್ಲ್ಯಾಂಡ್ ತಳಿ, ಅದನ್ನು ಅಭಿವೃದ್ಧಿಪಡಿಸಿದರು. ನಾನು ಬಂದು ಇಲ್ಲಿ ಹಾಲಿಗೆ ಬೇಡಿಕೆ ಕಡಿಮೆ ಇರ್ತಿತ್ತಿಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ಮಾಂಸದ ತಳಿ ಕಡೆ ವಾಲಿ ರಾಜಸ್ಥಾನದ ಶಿರೋಹಿ ಅಂತಿದೆ, ಆ ತಳಿನ ನಾನು ಮಧ್ಯಪ್ರದೇಶ ಬಾರ್ಡ್ರಲ್ಲಿ ಹೋಗಿ ಕೊಂಡ್ಕೊಂಬಂದೆ. ಮೊದಲು ಒಂದು 13 ಆಡುಗಳು, 2 ಹೋತುಗಳನ್ನ ಅಲ್ಲಿಂದನೇ ತೊಗೊಂಬಂದೆ. ಇವತ್ತು ಒಂದು 4 ವರ್ಷ ಆಯಿತು, 5 ವರ್ಷ ಆಯಿತು ನಾನು ಅದು ಮಾಡಿ. ಸ್ಟಾಲ್ ಫೀಡ್ ಅಂತಾರೆ, ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡಿದೆ. ಅದನ್ನು ಫ್ರೀ ರೇಂಜ್ ನನಗೆ ಆಗ್ತಾ ಇರಲಿಲ್ಲ, ಕೊಟ್ಟಿಗೆ ಪಡೆಯ ಅದಕ್ಕೆ ಸೆಮಿ ಇದು ಒಂದು 2 ತಾಸು ಹೊರಗಡೆ ಬಿಡೋದು, ಮತ್ತು ಸ್ಟಾಲ್ ನೆಲ್ದು ಆ ಥರ ಒಂದು ಇದು ಮಾಡೋದು. ಅದು ಭಾಳ ಅನುಕೂಲ ಅನ್ನಿಸ್ತದ. 13 ಆಡ್ದಿಂದ ಇವತ್ತು 80 ಆಡಿದೆ. 80 ನನ್ನ ಇದರಲ್ಲಿ ಅನುಭವದೇನೆಂದರೆ, ನೀವು ಪಕ್ಕ ಸ್ಟಾಲ್ ಫೀಡ್ನಲ್ಲಿ ಅಂಥ ಆರೋಗ್ಯಯುತವಾದ ಪಶುಸಂಗೋಪನೆ ಆಗೋದಿಲ್ಲ. ಅದು ಉತ್ಪನ್ನ ಆರೋಗ್ಯವಾದ ಇದು ಅಲ್ಲ ಅದು. ಅದರಿಂದ ನೀವು ಫ್ರೀ ರೇಂಜ್ ಏನಿರುತ್ತೆ, ಮುಕ್ತವಾಗಿ ನಾವು ಏನು ಅನಿಮಲ್ ಹಸ್ಬೆಂಡ್ರಿ ಮಾಡ್ತೀವಿ, ಅದು ತುಂಬ ಅನುಕೂಲ, ಆರೋಗ್ಯಯುತವಾದನೂ ಹೌದದು. ಆ ದೃಷ್ಟಿಯಲ್ಲಿ ಏನು ಮಾಡಿದೆ ನಾನು, ಸ್ಟಾಲ್ ಫೀಡಿಂಗ್ ಜೊತೆಗೆ ಅದನ್ನು ಹೊರಗಡೆನೂ ಓಡಾಡಿಸ್ಕೊಂಡು ಬಿಟ್ಟ. ಆ ಥರನೇ ನಾನು ಕಲ್ಟಿವೇಟ್ ಮಾಡ್ಕೊಂಬಂದೆ. ಇವತ್ತು ನನ್ನ ಹತ್ರ ಒಂದು 80 ಆಡುಗಳಾಗಿದ್ದಾವೆ. ಆದರೆ ನಾನೇನು ಮಾಡ್ತೀನಿ ಅಂದರೆ, ಶಿರೋಯಿ ತಳಿ ಏನಿದೆ ಸ್ವಲ್ಪ ಬೇಗ ಬಾಡಿ ವೇಟ್ ಗೇನ್ ಆಗುತ್ತೆ, ಆಮೇಲೆ ಸ್ಟಾಲ್ ಫೀಡಿಂಗಿಗೆ ಭಾಳ ಬೇಗ ಹೊಂದ್ಕೊಳ್ಳುತ್ತೆ, ಹಾಲೂ ಅದರಿಂದ ಸಿಗುತ್ತೆ, ನಂತರ ನಿಮಗೆ ಮಾಂಸಕ್ಕೂ ಒಳ್ಳೆ ತಳಿಯಾಗಿ ಇದೆ ಅದು. ಈಗ ನನಗೆ 80 ನನಗೆ ಆ್ಯನಿಮಲ್ ಆಗಿದೆ 15, ನಾನು ಬರೀ ಅದನ್ನು ಬ್ರೀಡಿಂಗಿಗೆ ಕೊಡ್ತಾಯಿದ್ದೀನಿ. ನಾನು ಹೆಣ್ಣು ಆಡುಗಳನ್ನ ಪ್ರೊಡಕ್ಷನ್ ಇಟ್ಕೊಂಡಿದ್ದೀನಿ, ಗಂಡಷ್ಟೇ ನಾವು ಬ್ರೀಡಿಂಗ್ ಕೊಡ್ತೀವಿ. ಆ ಬ್ರೀಡಿಂಗ್ನಲ್ಲಿ ಏನು ಮಾಡ್ತೇನೆ, ಎಷ್ಟು ನಮಗೆ ಗಂಡು ಹೂ ಜನನ ಆಗ್ತವೆ ಅದರಲ್ಲಿ 2-3 ಅಷ್ಟೇ ಬ್ರೀಡಿಂಗ್ ಬಿಟ್ಟಿರ್ತೀವಿ, ಇನ್ನೆಲ್ಲ ನಾವು ಅದು ಕ್ಯಾಸ್ಟಿಂಗ್ ಮಾಡಿಬಿಡ್ತೀವಿ. ಅದನ್ನು ಜೋಪಾನ್ ಮಾಡಲಿಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ಮಾರ್ಕೆಟ್ನಲ್ಲಿಯೂ ಕ್ಯಾಸ್ಟಿಂಗ್ ಮಾಡೋಕ್ಕೆ ಬೇಡಿಕೆ ಭಾಳ. ನೀವು ಮಾರ್ಕೆಟಿನ ಸೌಲಭ್ಯದಲ್ಲಿ ನೋಡೋಕೆ ಹೋದರೆ, ಮಾರ್ಕೆಟ್ನಲ್ಲಿ ಯಾವ ತಳಿ ಆದರೂ ಒಂದೇ, ಅಲ್ಲಿ ಅವರೇನು ತಳಿ ನೋಡೋಲ್ಲ, ಒಳ್ಳೆ ಆರೋಗ್ಯ ಇರಬೇಕು, ಹೆಲ್ದಿ ಇರಬೇಕು, ಅದನ್ನೇ ಅವರು ಪರಿಗಣಿಸೋದು. ಮಾರ್ಕೆಟ್ ಅದು ತೇಜಿ ಮಂದೇ ಇರುತ್ತೆ, ಕೆಲಸ ಡಿಮ್ಯಾಂಡ್ ಇರುತ್ತೆ, ಒಂದ್ಸರಿ ಕಡಿಮೆ ಇರುತ್ತೆ. ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ, ಪಶುಸಂಗೋಪನೆ ಇಲ್ಲದೇ ಕೃಷಿನೇ ಇಲ್ಲ. ಆರೋಗ್ಯವಂತ ಕೃಷಿ ಬೇಕಾದ್ರೆ ನಿಮ್ಗೆ ಪಶುಸಂಗೋಪನೆ ಬೇಕೇ ಬೇಕು, ಅವೆರಡೂ ಇಂಟರ್ವೂವೆನ್, ಅದು ಒಂದಕ್ಕೊಂದು ಕಳಕಿ ಹಾಕೊಂಡಿರುತ್ತೆ. ನೀವು ಏಕ ಬೆಳೆ ಪದ್ಧತಿ ಮಾಡಬಾರ್ದು, ಏನಿದ್ರೂ ಬಹು ಬೆಳೆ ಪದ್ಧತಿ ಅಥವಾ ಅದನ್ನೇ ಅಳವಡಿಸ್ಕೋಬೇಕು. ನಮ್ಮಲ್ಲಿ ತುಂಬ ವೈವಿಧ್ಯವಾದ ಹವಾಮಾನ, ವೈವಿಧ್ಯವಾದ ಪ್ರಾದೇಶಿಕ ಎಲ್ಲ ಇರೋದಕ್ಕೆ ನೀವು ಒಂದೇ ಬೆಳೆ ನೀವು ಸಕ್ಸಸ್ ಆಗಲ್ಲ. ಏನು ಭಾಳ ಮುಖ್ಯವಾಗಿದ್ದೇನಿದೆ ಅಂದರೆ, ನಮ್ಮ ಹವಾಮಾನಕ್ಕೆ ಯಾವ ಬೆಳೆ ಬರುತ್ತೆ ಆ ಬೆಳೆನೇ ನಾವು ಮಾಡಬೇಕು. ಎಲ್ಲೋ ಬೆಳೆದ ಬೆಳೆ ನಾವು ನೋಡಿಕೊಂಡು ಅದನ್ನು ಒಂದು ನಾವು ಉದಾಹರಣೆ ಇಟ್ಕೊಂಡು ನಾವು ಇಲ್ಲಿ ಮಾಡಲಿಕ್ಕೆ ಹೋಗೋದು. ನಮ್ಮಲ್ಲಿ ನಮ್ಮ ಹವಾಮಾನಕ್ಕೆ ತಕ್ಕಂಥ ಬೆಳೆನೇ ಶ್ರೇಷ್ಠವಾದದ್ದು. ಅದು ಸಾಕಷ್ಟು ಅನುಭವ ಇದೆ ಅದರಲ್ಲಿ. ನೀವು ಹೋಗ್ಬಿಟ್ಟು ಕಾಶ್ಮೀರ ಇರೋ ಕ್ಲೈಮೇಟ್ನಲ್ಲಿ ಏನು ನೀವು ಆ ಥರ ಬೆಳೀತೀವಿ, ಸೇಬು ಎಲ್ಲ ಬೆಳೀತೀವಿ ಅಂತಂದು ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಕ್ಲೈಮೇಟೇ ಏನಿದೆ ಆ ಬೆಳೆಗಳನ್ನೇ ಮಾಡಬೇಕು. ಆ ಪ್ರದೇಶದ ಆರ್ಥಿಕ ಚಟುವಟಿಕೆ ಆ ಪ್ರದೇಶದ ಹವಾಮಾನದ ಮೇಲೆ ಇರೋದದು. ನಿಮ್ಮ ನಂಜುಗೂಡಿನಲ್ಲೇ ಯಾಕೆ ನಿಮಗೆ ರಸಬಾಳೆಹಣ್ಣು ಶ್ರೇಷ್ಠವಾಗಿ ಬರುತ್ತೆ, ಹೂವಿನ ಹಡಗಿನಲ್ಲಿ ಯಾಕೆ ನಿಮಗೆ ಹೂವಿನ ಶ್ರೇಷ್ಠತೆ ಕಾಣ್ತೀರಿ ನೀವು. ಅದೇ ರೀತಿಯೂ ಆ್ಯನಿಮಲ್ ಹಸ್ಬೆಂಡ್ರಿ, ನೀವೇನು ಪಶುಸಂಗೋಪನೆ ಮಾಡ್ತೀರಿ ಅಲ್ಲಿಯೂ ಕೂಡ ಅದು ಇದೆ. ನೀವು ಬಿಜಾಪುರ ಜಿಲ್ಲೆಯಲ್ಲಿ ಹೋದರೆ ನೀವು ಒಳ್ಳೆ ಹೈನ ಸಿಗುತ್ತೆ ನಿಮಗೆ, ಯಾಕಂದರೆ ಅಲ್ಲಿ ಹವಾಮಾನ ಅಲ್ಲಿ ನೆಲೆಗುಣ. ನೀವು ಕೊಲ್ಲಾಪುರ ಏರಿಯಾಕ್ಕೆ ಹೋದರೆ ನಿಮ್ಗೆ ಒಳ್ಳೆ ಕಬ್ಬಿನ ಬೆಳೆ ಸಿಗುತ್ತೆ, ಒಳ್ಳೆ ರಿಕವರಿ ಸಿಗುತ್ತೆ. ಅದು ಯಾಕಂದರೆ ಅಲ್ಲಿ ಹವಾಮಾನ ಅದು. ನಮ್ಮಲ್ಲಿ ನಿಮ್ಮ ಅನುಭವದ ಮೇಲೆ ಯಾವ ಬೆಳೆಗೆ ನಿಮಗೆ ಒಳ್ಳೆ ಹವಾಮಾನ ಇದೆ ಅದನ್ನೇ ನೀವು ಮಾಡಬೇಕಾಗುತ್ತೆ. ಅದೇ ನಿಮ್ಮ ಆರ್ಥಿಕ ಚಟುವಟಿಕೆ, ಅದನ್ನು ನೀವು ಹೆಚ್ಚು ನಿರೀಕ್ಷೆಗೆ ಹೋಗಬಾರ್ದು. ನೀವು ಒಳ್ಳೆ ಇದು ಅಂತಂದರೆ ನೀವು ಅಲ್ಲಿ ಹವಾಮಾನ ತಕ್ಕಂಥ ಬೆಳೆಗಳನ್ನೇ ಮಾಡಬೇಕು, ಹವಾಮಾನ ತಕ್ಕಂಥ ಪಶುಸಂಗೋಪನೆ ಮಾಡಬೇಕು. ಅಂದರೆ ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದು ಪಶುಸಂಗೋಪನೆ ಇರಲಿ ಅಥವಾ ಬೆಳೆ ಇರಲಿ ಎಲ್ಲೇ ಇರಲಿ, ಅಲ್ಲಿ ನಮ್ಮ ಸ್ಥಳೀಯವಾಗಿ ಲಭ್ಯ ಇರುವಂಥ ತಳಿಗಳನ್ನೇ ಬಳಸ್ಕೋಬೇಕು. ಅಲ್ಲಿಯ ಹವಾಮಾನ, ಅಲ್ಲಿಯ ನೀರು, ನೈಸರ್ಗಿಕ ಗುಣಮಟ್ಟ ಎಲ್ಲವನ್ನು ನಾವು ಆಲೋಚನೆ ಮಾಡಿ ಅಲ್ಲಿಯ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ನಾವು ಒಳ್ಳೆಯ ಬೆಳೆಯನ್ನು ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ. ಹೌದು. ಈಗ ನೀವು ಅದು ತಳಿಯನ್ನೋದಲ್ಲ, ನೀವು ಬೇರೆ ತಳಿ ತಂದು ಪ್ರಯೋಗ ಮಾಡ್ಬೋದು, ಆದರೆ ಇಲ್ಲಿ ಹವಾಮಾನಕ್ಕೆ ಹೊಂದ್ಕೋಬೇಕದು. ಅದನ್ನು ನಿಮ್ಮ ಅನುಭವದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತದು. ನಾನು ಹೋಗಿ ಶಿರೋಯಿ ತೊಗೊಂಬಂದೆ, ನಮ್ಮದೇನೋ ನಮ್ಮ ಲೋಕಲ್ ತಳಿ ಏನಲ್ಲ, ಆದರೆ ಇಲ್ಲಿ ಹೋಮನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಅದು. ಅದಕ್ಕೆ ನೀವು ಬೇರೆ ತಳಿಗಳು ಬಂದು ನೀವು ಪ್ರಯೋಗ ಮಾಡ್ತಾ ಹೋಗ್ಬೋದು, ಯಾಕಂದ್ರೆ ನಿಮ್ಗೆ ಒಂದೇ ಸತಿ ಗೊತ್ತಾಗಲ್ಲ ಯಾವ ತಳಿ ನಿಮಗೆ ಏನಾಗುತ್ತೆ. ಆದರೆ ನೀವು ಅದನ್ನು ದೃಷ್ಟಿಯಲ್ಲಿ ಇಟ್ಕೋಬೇಕು, ನಮ್ಮ ಹವಾಮಾನಕ್ಕೆ ಅದು ಹೋಗ್ತದೆ ಇಲ್ಲೋ, ಆ ದೃಷ್ಟಿಯಲ್ಲಿ ಇಟ್ಕೊಂಡೇ ನೀವೆಲ್ಲ ಬೆಳೆಗಳನ್ನ ಮಾಡ್ತಾ ಹೋಗ್ಬೇಕು. ನೀವು ಬಿಟ್ಟು ಬೇರೆ ಬೇರೆ ಏನಾದರೂ ಪ್ರಯತ್ನ ಮಾಡಿ ಬೇರೆ ಬೆಳೆನ ಹಾಲು ಮಾಡಲಿಕ್ಕೆ ಹೋದರೆ ಅದು ಅಷ್ಟು ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗೋದಿಲ್ಲ. ಅಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಈಗ ಯಾವುದೋ ಒಂದು ಬೇರೆ ಪ್ರದೇಶದ ತಳಿಯನ್ನು ನಾವು ತಗೊಂಡು ಬರುವಾಗ ಅಲ್ಲಿಯ ಹವಾಮಾನ ಮತ್ತು ನಮ್ಮ ಹವಾಮಾನ ಒಂದೇ ಥರ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ. ಆಲೋಚನೆ ಮಾಡಿಕೊಂಡು ನಮ್ಮಲ್ಲಿ ಆ ತಳಿ ಹೊಂದ್ಕೊಂತಂದ್ರೆ ಆ ತಳಿನ ನೀವು ಉಪಯೋಗಿಸ ಮಾಡ್ತಾ ಹೋಗ್ಬೋದು. ನನ್ನ ಅನ್ಬೋದೆ ನಮ್ಮ ತಾಲೂಕಿನಲ್ಲಿ ಇದು ಸ್ವಲ್ಪ ಡ್ರೈ ವೆದರ್ ಇರೋದ್ರಿಂದ ನಮ್ಮಲ್ಲಿ ಆಡನೇ ಒಳ್ಳೆ ಶ್ರೇಷ್ಠವಾಗಿರುತ್ತೆ ಬೇರೆ ಆ್ಯನಿಮಲ್ಗಿಂತ. ಅದ್ರ ಜೊತೆಗೆ ಕೋಳಿ ಅದೆಲ್ಲ ಫ್ರೀ ರೇಂಜ್ನಲ್ಲಿ ನೀವು ಸ್ಟಾಲ್ನಲ್ಲಿ ಮಾಡಲಿಕ್ಕೆ ಹೋಗ್ಬೋದು. ಫ್ರೀ ರೇಂಜ್ನಲ್ಲಿ ನೀವು ಬಂದಂಥ ಪಶುಸಂಗೋಪನೆಯ ಉತ್ಪನ್ನಗಳು ಅತ್ಯಂತ ಶ್ರೇಷ್ಠ ಇರ್ತವೆ ಎಲ್ಲ ದೃಷ್ಟಿಯಿಂದನೂ. ನಿಮಗೆ ಬರೀ ಕ್ವಾಂಟಿಟಿ ಮಹತ್ವ ಅಲ್ಲಲ್ಲಿ, ಆರೋಗ್ಯಯುತವಾದ ಆಹಾರ ಭಾಳ ಮುಖ್ಯ. ನಿಮಗೆ ಆರೋಗ್ಯಯುತವಾದ ಆಹಾರ ಕೊಡಬೇಕಾದ್ರೆ ನಿಮಗೆ ಆ ಫ್ರೀ ರೇಂಜ್ ನೇಚರ್ನಲ್ಲೇ ಹೋಗ್ಬೇಕು. ನಾವು ಎಗೇನ್ಸ್ಟ್ ನೇಚರ್ ನೈಸರ್ಗಿಕ ಇದ್ರ ಹೋದಷ್ಟು ನಿಮಗೆ ತೊಂದರೆ ಜಾಸ್ತಿ. ನಿಮಗೆ ಆ ಒಳ್ಳೆ ಆರೋಗ್ಯಯುತ ಆಹಾರ ನೀವು ಕೊಡಲಿಕ್ಕೆ ಆಗೋದೇ ಇಲ್ಲ ಅದು. ಮತ್ತು ನಾವು ರಾಸಾಯನಿಕ ಇವಕ್ಕೆ ಹೋಗ್ಬೇಕಾಗತ್ತೆ. ನೀವು ಹೆಚ್ಚೆಚ್ಚು ರಾಸಾಯನಿಕ ಬಳಸ್ದಂಗೆಲ್ಲ ನಿಮಗೆ ಒಳ್ಳೆಯ ಸತ್ವಯುತ ಆಹಾರ ಸಿಗೋದಿಲ್ಲ. ನಿಮಗೆ ಒಳ್ಳೆ ಬ್ಯಾಲೆನ್ಸ್ಡ್ ಸಮತೋಲನ ಆಹಾರ ಬೇಕಾದರೆ ನಿಮಗೆ ಏನಿದ್ರೂ ನೀವು ಫ್ರೀ ರೇಂಜ್ನಲ್ಲಿ ಹೋಗ್ಬೇಕು. ಆಮೇಲೆ ಪಶುಸಂಗೋಪನೆ ಕೃಷಿನ ನೀವು ಮಾಡಲೇಬೇಕು. ಶೆಡ್ಗಳಲ್ಲಿ ಏನು ಪಶುಸಂಗೋಪನೆ ಮಾಡ್ತೀವಿ ಅದಕ್ಕಿಂತ ಫ್ರೀ ರೇಂಜಲ್ಲೇ ಮಾಡುವಂಥ ನಿಸರ್ಗದತ್ತವಾಗಿ ಮಾಡುವಂಥ ಪಶುಸಂಗೋಪನೆಯಿಂದ ಹೆಚ್ಚು ಆರೋಗ್ಯಯುತವಾದಂಥ ಸಮತೂಕದ ಆಹಾರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ರೆಡ್ಡಿಯವರೇ. ಇದರ ಜೊತೆಗೆ ಈ ಪಶುಸಂಗೋಪನೆಯ ಜೊತೆಗೆ ಮಿಶ್ರ ಬೆಳೆ ಪದ್ಧತಿ ಬಗ್ಗೆ ನೀವು ಜಾಸ್ತಿ ಪ್ರೊಪಗೇಟ್ ಮಾಡ್ತೀರಿ, ಕಾರಣ ಏನು? ಈಗ ನೋಡಿ, ಪಶುಸಂಗೋಪನೆಯಲ್ಲಿ ಅದಕ್ಕೆ ಆಹಾರನ ನೀವು ಬ್ಯಾಲೆನ್ಸ್ಡ್ ಕೊಡಬೇಕಾಗುತ್ತೆ, ಸಮತೋಲನ ಆಹಾರನೇ ಕೊಡಬೇಕು. ಅದಕ್ಕೆ ಯಾವುದೇ ಒಂದು ಬೆಳೆಯಿಂದ ಬಂದಂಥ ಉಳಿಕೆಗಳು ಅದಕ್ಕೆ ಪೂರಕವಾದ ಮೇವಾಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ವೈವಿಧ್ಯಮಯವಾದ ಮೇವು ಇದೆಲ್ಲ ಬೇಕಾಗೋದ್ರಿಂದ ನೀವು ವೈವಿಧ್ಯ ಬೆಳೆ ಅನಿವಾರ್ಯ. ವೈವಿಧ್ಯ ಬೆಳೆಯಿಂದ ವೈವಿಧ್ಯಮಯ ನಿಮಗೆ ಆಹಾರ ಲಭ್ಯ ಆಗುತ್ತೆ, ವೈವಿಧ್ಯ ಆಹಾರದಿಂದ ನಿಮಗೆ ಒಳ್ಳೆಯ ಬ್ಯಾಲೆನ್ಸ್ಡ್ ನಿಮಗೆ ಆಹಾರನೂ ಸಿಗುತ್ತೆ. ನಿಮಗೆ ಏಕ ಬೆಳೆ ಪದ್ಧತಿಯಿಂದ ನೀವು ಪಶುಸಂಗೋಪನೆ ತುಂಬ ಕಷ್ಟ, ನಿಮಗೆ ಸಮತೋಲನ ಇದು ಸಿಗೋಲ್ಲ. ಮತ್ತು ನಾವು ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡಿ ಆ ಥರ ತಂದು ನಿಮಗೆ ಆರ್ಥಿಕವಾಗಿ ಲಾಭದಾಯಕ ಆಗಲ್ಲ. ಆಮೇಲೆ ಇನ್ನೊಂದು ನಿಮಗೆ ಪ್ರಮುಖವಾಗಿ ಹೇಳ್ತೀನಿ, ನೀವು ನಿಮ್ಮ ಕೃಷಿಯಲ್ಲಿ ಉಳಿಕೆಯಿಂದ ಬಂದಂಥದ್ದನ್ನು ಪಶುಸಂಗೋಪನೆ ಹಾಕಿ ನೀವು ಅದನ್ನು ಮೇಂಟೈನ್ ಮಾಡಬೇಕು. ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿ ತೊಗೊಂಬಂದು ಅದೆಲ್ಲ ಮಾಡಿದ್ರೆ ನಿಮಗೆ ಅದು ಆರ್ಥಿಕವಾಗಿ ಲಾಭದಾಯಕ ಆಗಲ್ಲ. ನಿಮ್ಮ ಉಳಿಕೆ ಕೃಷಿಯಲ್ಲಿ ಬಂದ ಉಳಿಕೆಯಿಂದ ನೀವು ಅದು ಆ್ಯನಿಮಲ್ ಹಸ್ಬೆಂಡ್ರಿ ಮೇಂಟೈನ್ ಮಾಡಬೇಕು. ಆ್ಯನಿಮಲ್ ಹಸ್ಬೆಂಡ್ರಿ ಉಳಿಕೆ ವಾಪಸ್ ಮತ್ತೆ ಕೃಷಿಗೆ ಬರುತ್ತೆ ಗೊಬ್ಬರ ರೂಪದಲ್ಲಿ ಅದಕ್ಕೆ. ಹಾಗಾಗಿ ನೀವು ಪಕ್ಕ ನೀವು ರಾಸಾಯನಿಕ ನೀವು ಕೃಷಿ ಮಾಡಲಿಕ್ಕೆ ಹೋದರೆ ನಿಮಗೆ ಇದು ಪಶುಸಂಗೋಪನೆ ಬಂದಂಥ ಉಳಿಕೆ ನಿಮಗೆ ಸಿಗೋದಿಲ್ಲ. ಪಶುಸಂಗೋಪನೆ ಉಳಿಕೆಯಿಂದ ಭೂಮಿಗೆ, ಭೂಮಿಯ ಕೃಷಿ ಬೆಳೆಗಳ ಉಳಿಕೆಯಿಂದ ಪಶುಸಂಗೋಪನೆಗೆ, ಹಾಗೆ ಅವೆರಡೂ ಒಂದಕ್ಕೊಂದು ಇಂಟರ್ವೂವನ್ ಹೆಣ್ಕೊಂಡಿರುತ್ತೆ. ಅವೆರಡನ್ನು ಬೇರ್ಪಡಿಸಿ ನೀವು ಕೃಷಿ ಮಾಡಲಿಕ್ಕೆ ಆಗಲ್ಲ, ಅದು ಶ್ರೇಷ್ಠವಾದ ಕೃಷಿನೇ ಅಲ್ಲ. ಬಹಳಷ್ಟು ನಮ್ಮ ರೈತ ಮಿತ್ರರು, ಅದರಲ್ಲೂ ಹೈನುಗಾರಿಕೆ ಮಾಡುವಂಥವರು, ತಮ್ಮ ರಾಸುಗಳು ಕಡಿಮೆ ಹಾಲು ಕೊಡ್ತಾ ಇದೆ, ಕೆಲವರು ಇಷ್ಟು ಲೀಟರ್ ಹಾಲು ಕೊಡತ್ತೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆದರೆ ಇವಾಗ ಒಂದು ಆಕಳು ಒಂದು ದಿನಕ್ಕೆ 10-20 ಲೀಟರ್ ಕೊಡಬೇಕು ಅಂತಂದರೆ ನಾವು ಅದಕ್ಕೆ ಅಷ್ಟೇ ಇನ್ಪುಟ್ ಕೊಡಬೇಕಾಗತ್ತೆ, ಅಷ್ಟೇ ಸಮತೂಕದ ಆಹಾರ ಕೊಡಬೇಕಾಗತ್ತೆ ಆಕಳಿಗೆ. ಅದ್ರ ಬಗ್ಗೆ ಬಹಳಷ್ಟು ರೈತರು ಆಲೋಚನೆ ಮಾಡುವಂಥ ದಿನಗಳು ಇವು. ಯಾಕಂತಂದರೆ ಯಾವಾಗ ನಾವು ಉತ್ತಮ ಮಟ್ಟದ ಔಟ್ಪುಟ್ ಬೇಕಂತ ಹೇಳ್ತೀವಿ ಅಷ್ಟೇ ಉತ್ತಮ ಮಟ್ಟದ ಇನ್ಪುಟ್ ಕೂಡ ಕೊಡಬೇಕಾಗತ್ತೆ, ಅಷ್ಟೇ ಒಳ್ಳೆಯ ರೀತಿಯ ಆಹಾರವನ್ನು ಕೂಡ ಕೊಡಬೇಕಾಗತ್ತೆ. ಈ ಬಗ್ಗೆ ಏನು ಹೇಳ್ತೀರಿ ರೆಡ್ಡಿ ಅವರೇ? ನಾನು ಮುಂಚೆನೇ ಹೇಳಿದೆ, ನೀವು ಅತಿಯಾದ ನಿರೀಕ್ಷೆನೆ ಇಲ್ಲಿ ಇಡಲಿಕ್ಕಾಗಲ್ಲ. ನಿಮಗೆ ಕೋಲಾರ್ನಲ್ಲಿ ಬರುವಂಥ ಇಳುವರಿ ನಮ್ಮಲ್ಲಿ ಬರೋಲ್ಲ. ನಾನು ಅದಕ್ಕೆ ಮತ್ತೊಂದು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಹವಾಮಾನ ಅದಕ್ಕೆ ಪೂರಕವಾಗಿಲ್ಲ. ನೀವು ಕೋಲಾರದಿಂದ ತಂದರೆ ಆಕಳು 10-12 ಕೊಡ್ತೀರಿ, ಇಲ್ಲಿ ಬಂದ ತಕ್ಷಣ 6-7 ಕೊಡುತ್ತೆ. ಯಾಕೆ? ನೀವು ಹಾಕದಂಥ ಆಹಾರ ಅಲ್ಲ, ಇಲ್ಲಿ ಹವಾಮಾನ, ಇಲ್ಲಿ ನಮಗೆ ಲಭ್ಯ ಇರೋಂಥ ಆಹಾರ ಪ್ರಮುಖವಾಗಿ ನಿಮಗೆ ಹವಾಮಾನನೇ ಅದು. ಹಾಗಾಗಿ ನೀವು ಹೆಚ್ಚು ಇಳುವರಿ ನಿರೀಕ್ಷಕ ಅಲ್ಲ. ಅದಕ್ಕೆ ನಾವು ಆ ಹೈನುಗಾರಿಕೆಯಲ್ಲಿ ಹೆಚ್ಚು ಹೈನ ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಮಾಂಸದ ಪೂರೈಕೆಯಲ್ಲಿ ನೀವು ತೊಡಗಿಸೋದು ತುಂಬ ಉತ್ತಮ. ನಾನು ಲೀ ಆಕಳುಗಳೇ ತೊಗೊಂಬಂದು ಹೆಚ್ಚು ಹೈನ ಕೊಡೋಂಥ ಆಕಳುಗಳು ತೊಗೊಂಬಂದ್ರೂ ನಾವು ಅಷ್ಟು ಹೈನ ನಿರೀಕ್ಷಕ್ಕೆ ಆಗೋಲ್ಲ, ನನ್ನ ಅನುಭವದಲ್ಲಿ ಗೊತ್ತಾಗಿದೆ. ಅದಕ್ಕೆ ನಿಮಗೆ ಕೋಲಾರ ಏರಿಯಾದಲ್ಲಿ ನೋಡಿ, ಅವರಷ್ಟೇ ನಾವು ಶ್ರಮ ಹಾಕ್ತೀವಿ, ಅವ್ರು ಕೊಟ್ಟಂಥ ಆಹಾರಗಳನ್ನೇ ಕೊಡ್ತೀವಿ, ಆದರೂ ಕೂಡ ಇಲ್ಲಿ ಹವಾಮಾನ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡೇ ನೀವು ಇಲ್ಲಿ ಪಶುಸಂಗೋಪನೆ ಮಾಡಬೇಕು. ನೀವು ಅದು ಬಿಟ್ಟು ನೀವು ಬೇರೆ ಭಾಳ ನಿರೀಕ್ಷೆ ಮಾಡಿದ್ರೆ ನೀವು ಅಷ್ಟು ನಿಮಗೆ ನಿರೀಕ್ಷಿತ ಫಲ ನಿಮಗೆ ಸಿಗೋದಿಲ್ಲ. ಇದರ ಜೊತೆಗೆ ಹೈನುಗಾರಿಕೆ ಜೊತೆ ಜೊತೆಗೆ ಬೇರೆ ಬೇರೆ ರೀತಿಯ ಪ್ರಾಣಿಗಳ ಸಂಗೋಪನೆ ಕೂಡ ಮುಖ್ಯ ಅಂತ ಹೇಳಿದ್ರಿ. ಇವಾಗ ದನಕರುಗಳ ಜೊತೆ ಆಡು ಕುರಿಗಳ ಸಾಕಾಣಿಕೆ, ಅದರ ಜೊತೆಗೆ ಕೋಳಿಗಳ ಸಾಕಾಣಿಕೆ, ಇವೆಲ್ಲ ಒಂದು ಸಮಗ್ರ ಪಶು ಸಂಗೋಪನೆ ಕೂಡ ಬಹಳ ಮುಖ್ಯ ಅಂತ ಹೇಳ್ತೀರಿ, ಕಾರಣ ಏನು ರೆಡ್ಡಿ ಅವರೇ? ಈಗ ನೋಡಿ, ನೀವು ಯಾವುದೇ ಒಂದು ಒಂದೇ ಪಶುವನ್ನ ನೀವು ಹಾಕೋದ್ಕಿಂತ ನಾನು ಯಾಕೆ ಹೇಳ್ತಿದ್ದೀನಿ, ಭಿನ್ನ ಭಿನ್ನ ಒಂದಕ್ಕೊಂದು ಪೂರಕ ಇರುತ್ತೆ. ಈಗ ನಾನು ಗೋಸ್ಟಾಲ್ ಮಾಡಿದ್ದೀನಿ, ಕೆಳಗಡೆಗೆ ಅದರದ್ದು ಡ್ರಾಪಿಂಗ್ಸ್ ಎಲ್ಲ ಬರುತ್ತೆ, ಆ ಡ್ರಾಪಿಂಗ್ಸ್ನೆಲ್ಲ ಹುಳುಗಳಾಗುತ್ತೆ, ಆ ಹುಳುಗಳು ಅನ್ನ ಕೋಳಿಗಳು ಆಯ್ಕೊಂಡು ತಿನ್ನುತ್ತೆ. ನಮಗೆ ಕೋಳಿ ಒಂದು ಪೂರಕವಾದ ಚಳಿ. ಆಮೇಲೆ ಒಂದೇ ಒಂದು ಆ್ಯನಿಮಲ್ನಿಂದ ಬರೋಂಥ ಡ್ರಾಪಿಂಗು ಸಮತೋಲನವಾದ ಗೊಬ್ಬರ ಆಗಲ್ಲ. ಮತ್ತೆ ನೀವು ಕೋಳಿ ಮಾಡಿದ್ರಿ, ಆ ಕೋಳಿದು ನಿಮಗೆ ಉಳಿಕೆ ಅದು ಒಂದು ಆಗುತ್ತೆ. ಹಸು ಅದು ದನಗಳು ಮಾಡಿದ್ರೆ ಅದ್ರ ಉಳಿಕೆಗಳು ಅದಕ್ಕೆ ಮಾಡಬೇಕು. ನಿಮಗೆ ಬ್ಯಾಲೆನ್ಸ್ಡ್ ನಿಮಗೆ ಗೊಬ್ಬರ ನಿಮಗೆ ಸಿಗುತ್ತೆ ಬ್ಯಾಲೆನ್ಸ್. ಯಾವುದೇ ಒಂದು ಇದರಿಂದ ನಿಮಗೆ ಅಷ್ಟು ಇದಾಗಲ್ಲ. ಬರೀ ಆಡಿನ ಗೊಬ್ಬರನೇ ಅಷ್ಟು ಶ್ರೇಷ್ಠ ಅಲ್ಲ, ಅಥವಾ ಕುರಿ ಗೊಬ್ಬರನೇ ಅಷ್ಟು ಶ್ರೇಷ್ಠ ಅಲ್ಲ, ಇವು ಕೋಳಿ ಇದು ಉಳಿಕೆನೂ ಅಷ್ಟು ಶ್ರೇಷ್ಠ ಅಲ್ಲ. ಎಲ್ಲದೂ ಬ್ಲೆಂಡ್, ಆವಾಗಲೇ ನಿಮಗೆ ಸಮತೋಲನವಾದಂಥ ನಿಮಗೆ ಗೊಬ್ಬರ ಸಿಗುತ್ತೆ. ಅದೇ ರೀತಿ ನಿಮಗೆ ಬಹು ಬೆಳೆ ಮಾಡೋದ್ರಿಂದ ನಿಮಗೆ ಸಮತೋಲನ ಆಹಾರನೂ ಸಿಗುತ್ತೆ. ಇದನ್ನು ನೀವು ಮನದಲ್ಲಿ ಇಟ್ಟುಕೊಂಡೇ ನೀವು ಆ ಕೃಷಿ ಮಾಡಬೇಕು. ಇನ್ನು ವೈಯಕ್ತಿಕವಾಗಿ ನೀವು ಈ ಶಿರೋಹಿ ತಳಿಯ ಆಡನ್ನು ತಗೊಂಡು ಬಂದು, 15 ಆಡುಗಳನ್ನು ತಗೊಂಡು ಬಂದು ಸಾಕಿ ಈಗ ಸುಮಾರು 80 ಆಡುಗಳಿಗೆ ನೀವು ಮಲ್ಟಿಪ್ಲೈ ಮಾಡಿದ್ದೀರಿ, ಆರ್ಥಿಕವಾಗಿ ನಿಮಗೆ ಇದರಿಂದ ಎಷ್ಟು ಲಾಭ ಆಯಿತು ಅಂತೀರಿ? ನೀವೇ ನೋಡಿ, ಆರ್ಥಿಕ ನಾನು ಹೇಳ್ತಾ ಇರೋದು ಏನಂದ್ರೆ, ನಿಮಗೆ ನಿಮ್ಮ ಕೃಷಿ ಬೆಳೆಯಲ್ಲಿ ಬರೋಂಥ ಉಳಿಕೆನೇ ನೀವು ಅದಕ್ಕೆ ಆಹಾರವಾಗಿ ಕೊಡೋದ್ರಿಂದ ಖಂಡಿತವಾಗಿ ನಿಮಗೆ ಅದು ಲಾಭದಾಯಕ. ನೀವು ಹೊರಗಡೆಯಿಂದ ಬೇರೆಯಿಂದ ತಗೊಂಬಂದು ನೀವು ಮೇವು ಅದೆಲ್ಲ ಹಾಕಿ ನಿಮಗೆ ಅಷ್ಟು ನಿಮಗೆ ಇದಾಗಲ್ಲ, ಅದು ಹೊರೇನೇ. ನಿಮ್ಮ ಕೃಷಿ ಉಳಿಕೆನೇ ನೀವು ಅದನ್ನು ಆಹಾರ ಮಾಡಬೇಕು, ಒಂದಕ್ಕೊಂದಕ್ಕೆ ಪೂರಕ. ನಿಮಗೆ ಖಂಡಿತವಾಗಿ ಅದು ಆರ್ಥಿಕವಾಗಿ ತುಂಬ ಲಾಭದಾಯಕವಾಗುತ್ತೆ. 80 ಮೇಕೆಗಳನ್ನು ತಾವು ಬೆಳೆಸಬೇಕು, ರಿಯರ್ ಮಾಡಬೇಕು ಅಂತಂದರೆ ಅದಕ್ಕೆ ಸಮತೋಲಿತ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಕೊಡುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಮಿಶ್ರ ಬೆಳೆ ಬೇಸಾಯನ ನೀವು ಮಾಡ್ತಾ ಇದ್ದೀರಿ, ಅದು ಒಂದಕ್ಕೊಂದು ಪೂರಕ. ಮತ್ತು ನಿಮ್ಮ ಏನು ಬೆಳೆದಿರ್ತೀರಿ ಅದರ ಉಳಿಕೆಯೇ ಇದಕ್ಕೆ ಸರಿಯಾದ ಆಹಾರವಾಗಿ ತಾವು ಬಳಸ್ತಾ ಇದ್ದೀರಿ, ಅದೇ ನನ್ನನ್ನು ಲಾಭದಲ್ಲಿ ಇಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಈ ಯಾವ್ಯಾವ ರೀತಿಯ ಮಿಶ್ರ ಬೆಳೆಯನ್ನು ತಾವು ಮಾಡ್ತಾ ಇದ್ದೀರಿ? ಬರೀ ಹಸಿರು ನೀವು ಮೇವು ಅದಕ್ಕೆ ಅಷ್ಟು ಯೋಗ್ಯ ಅಲ್ಲ. ನಿಮಗೆ ಒಂದೊತ್ತು ಹಸಿರು ಮೇವು, ಮತ್ತೆ ಒಂದೊತ್ತು ಒಣ ಮೇವು, ಮತ್ತೆ ಹೊಟ್ಟು, ಆಮೇಲೆ ತಿಂಡಿ ಕಾಳು ಕಡಿ ಇದು, ಆ ತಿಂಡಿ ಕೂಡ ಬ್ಯಾಲೆನ್ಸ್ಡ್ ಇರ್ಬೇಕು. ಅದಕ್ಕೆ ಎಣ್ಣೆಕಾಳು, ಸೀರಿಯಲ್ಲು, ಆಮೇಲೆ ಬೇಳೆಕಾಳು, ಆ ಬೇಳೆಕಾಳು ಉಳಿಕೆಗಳು, ಆ ಥರ ಎಲ್ಲ ಇವನ್ನ ನೀವು ಸಮತೋಲನವಾಗಿ ಇದು ಮಾಡಿಕೊಂಡೇ ಆಹಾರವನ್ನು ರೂಪಿಸಬೇಕು. ಆ ಥರ ನೀವು ಸಮತೋಲನ ಆಹಾರ ಕೊಟ್ಟರೆ ನಿಮಗೆ ಸಮತೋಲನವಾದ ನಿಮಗೆ ಬೆಳೆ ಮತ್ತು ಕೃಷಿ ಎರಡೂ ಒಂದಕ್ಕೊಂದು ಪೂರಕವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅದು. ಇನ್ನು ಈ ಮಾಂಸದ ಮೇಕೆಗಳನ್ನು ನೀವು ಸಾಕ್ತಾ ಇದ್ದೀರಿ, ನಿಮಗೆ ಸ್ಥಳೀಯವಾಗಿ ಮಾರುಕಟ್ಟೆ ಯಾವ ರೀತಿ ಇದೆ, ಬೇಡಿಕೆ ಸಾಕಷ್ಟು ಇದೆಯಾ ಹೇಗೆ? ಹಾಂ, ಬೇಡಿಕೆ ಅದು ಇದು ಮಾರ್ಕೆಟು ಯಾರಿಗೂ ಇದು ಇರೋದಲ್ಲ. ಅದು ಯಾವಾಗ ಒಂದ್ಸತಿ ನಿಮಗೆ ಬೇಡಿಕೆ ಬರುತ್ತೆ, ಯಾವಾಗ ಒಂದ್ಸತಿ ಇರುತ್ತೆ. ಇದು ಏನಾಗುತ್ತೆ, ನಿಮಗೆ ಅನಿಮಲ್ ಹಸ್ಬೆಂಡ್ರಿ ಮಾಡಿದ ತಕ್ಷಣವೇ ಅದನ್ನು ನೀವು ಯಾವ ಹಂತದಲ್ಲಾದರೂ ಮಾರಾಟ ಮಾಡ್ಬೋದು. ಇವಾಗಲೇ ಈಗ ಬೆಳೆಗಳು ಹಾಗಲ್ಲ, ನೀವು 3 ತಿಂಗಳ 4 ತಿಂಗಳ ಹತ್ರ ಮಾರಾಟ ಮಾಡ್ಬೋದು. ಆದರೆ ಈ ಆ್ಯನಿಮಲ್ ಹಸ್ಬೆಂಡ್ರಿ ನೀವು ಸಣ್ಣ ಒಂದು 7 ತಿಂಗಳಿಂದ ಹಿಡಿದು ನೀವು 3 ವರ್ಷದ ತನಕ ನೀವು ಮಾರಾಟ ಮಾಡ್ಬೋದು. ನೀವು ಅದನ್ನು ಯಾವುದೇ ರೀತಿ ಅದನ್ನು ಹಾಳಾಗ್ದಾಗೆ ನೀವು ಅದನ್ನು ಕಾಪಾಡ್ಕೊಂಡು ನಿಮಗೆ ಯಾವಾಗ ಬೆಲೆ ಬರುತ್ತೆ ಆ ಬೆಲೆ ಟೈಮ್ನಲ್ಲಿ ನೀವು ಅದನ್ನು ಮಾರಾಟ ಮಾಡೋದು. ಸಾಮಾನ್ಯವಾಗಿ ಹಬ್ಬ ಹರಿದಿನಲ್ಲಿ ಬೇಡಿಕೆ ಜಾಸ್ತಿ, ಆವಾಗ ನೀವು ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡ್ಬೋದು. ಇನ್ನು ಉಳಿಕೆಯ ಟೈಮ್ನಲ್ಲಿ ಯಾವಾಗ ಒಂದ್ಸತಿ ಬೇಡಿಕೆ ಬರುತ್ತೆ ಆವಾಗ ನೀವು ಮಾರಾಟ ಮಾಡ್ಕೋಬೋದು. ನೀವು ಕೃಷಿ ಬಂದಂಥ ಉತ್ಪನ್ನಗಳನ್ನ ಆ ಟೈಮ್ನಲ್ಲಿ ನೀವು ಮಾರಾಟ ಮಾಡಿ ನಿಮ್ಮ ಆರ್ಥಿಕ ಚಟುವಟಿಕೆಗಳನ್ನ ಮಾಡ್ಕೋಬೋದು. ಆ್ಯನಿಮಲ್ ಹಸ್ಬೆಂಡ್ರಿಂದ ಬಂದಂಥ ಉತ್ಪನ್ನಗಳು ಅದು ಯಾವಾಗ ಅದಕ್ಕೆ ಬೇಡಿಕೆ ಬರುತ್ತೆ ಆ ಬೇಡಿಕೆಯಲ್ಲಿ ನೀವು ಅದನ್ನು ಮಾರಾಟ ಮಾಡಿ ನಿಮ್ಮ ಆರ್ಥಿಕ ಇದನ್ನು ಕಾಪಾಡ್ಕೋಬೋದು. ಅಂದರೆ ಬೆಳೆಗಳನ್ನು ಸೀಸನ್ಗೆ ಅನುಗುಣವಾಗಿ ಯಾವಾಗ ಹಾರ್ವೆಸ್ಟ್ ಮಾಡ್ತೀವಿ, ಯಾವಾಗ ಒಂದು ಟೈಮ್ ಇರುತ್ತೆ ಅವಾಗ ನಾವು ಮಾರಾಟ ಮಾಡಿ ಹಣವನ್ನು ಪಡ್ಕೊಳ್ತೀವಿ. ಆದರೆ ಆ್ಯನಿಮಲ್ ಹಸ್ಬೆಂಡ್ರಿಯಲ್ಲಿ ಏನಾಗುತ್ತೆ, ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅಥವಾ ಮಾರುಕಟ್ಟೆಯಲ್ಲಿ ಯಾವತ್ತು ಬೇಡಿಕೆ ಇದೆ ಅವಾಗ ನಾವು ಮಾರಾಟ ಮಾಡಬಹುದು. ಒಂದು ರೀತಿಯ ಚಲಾವಣೆಯ ನಾಣ್ಯ ಇದ್ದ ಹಾಗೆ ಪಶುಸಂಗೋಪನೆ ಅನ್ನೋದ್ರ ಬಗ್ಗೆ ತುಂಬ ಮಾರ್ಮಿಕವಾಗಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಸುರೇಶ್ ರೆಡ್ಡಿ ಅವರೇ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಪಶುಸಂಗೋಪನೆಗಾಗಿ ಮಿಶ್ರ ಕೃಷಿ ಎಂ ಸುರೇಶ್ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಅರುಣ್ ನಾಯಕ್. ಈಗ ಕೇಳೋಣ ಹಗರಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಆನಂದ್ ವಿ ಅವರಿಂದ ರೈತರಿಗೆ ಸಲಹೆಗಳನ್ನು. ಬೇಸಿಗೆ ಹಂಗಾಮಿನಲ್ಲಿ ಬರುವಂತಹ ಪ್ರಮುಖ ಬೆಳೆಗಳು ಮತ್ತು ಅದರಲ್ಲಿ ಬರುವಂತಹ ಮುಖ್ಯವಾದ ಒಂದು ಕೀಟಗಳ ನಿರ್ವಹಣೆ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಟೊಮ್ಯಾಟೋ ಈ ಒಂದು ಬೇಸಿಗೆ ಹಂಗಾಮದಲ್ಲಿ ಬೆಳೆಯುವಂತಹ ಪ್ರಮುಖವಾದ ಒಂದು ಬೆಳೆ. ಇದರಲ್ಲಿ ಬರುವಂತ ಪ್ರಮುಖವಾದ ಕೀಟ ಅಂತ ಹೇಳಿದ್ರೆ ರಂಧ್ರ ಕೊರೆಯುವ ಹುಳು. ಸಾಮಾನ್ಯವಾಗಿ ಈ ಕೀಟ ಹೂವು ಮತ್ತು ಕಾಯಿ ಆಗುವುದಕ್ಕಿಂತ ಮುಂಚೆ ಎಲೆಗಳಲ್ಲಿ ಒಂದು ರಂಧ್ರಗಳನ್ನ ಮಾಡಿ ಕೊರೆದು ತಿಂತದೆ. ಹೂ ಮತ್ತು ಮಗು ಆದ ನಂತರ ಕೊರೆದು ತಿನ್ನೋದನ್ನ ಸಹ ನೋಡ್ಬೋದು. ನಂತರದ ದಿನಗಳಲ್ಲಿ ಕಾಯಿ ಆದ ನಂತರ ಈ ಒಂದು ಗುಂಡು ಸುಜಿ ಸುತ್ತಿದ ನಂತರ ನಾವು ಹೇಗೆ ರಂಧ್ರವನ್ನು ಕಾಣ್ತೋ ಆ ರೀತಿಯಾಗಿ ರಂಧ್ರವನ್ನು ಕೊರೆದು ಒಂದು ಕಾಯಿಯ ತಿರುಳನ್ನು ತಿಂತದೆ. ಕೊರೆದ ಒಂದು ಜಾಗದಲ್ಲಿ ಕಪ್ಪಾಗಿ ನಂತರ ಕಾಯಿಗಳು ಕೊಳೆಯಲಿಕ್ಕೆ ಶುರುವಾಗ್ತದೆ. ಈ ಕೀಟದ ನಿರ್ವಹಣೆಗಾಗಿ ನಾವು ಸಸಿ ಮಡಿ ಹಂತದಲ್ಲೇ ಪರದೆಯನ್ನು ಬಳಕೆ ಮಾಡೋದ್ರಿಂದ ಈ ಒಂದು ಕೀಟದ ಹಾವಳಿಯನ್ನ ನಾವು ತಡಿಬಹುದು. ಜೊತೆಗೆ ಹೊಲವೊಂದವನ್ನು ಸ್ವಚ್ಛವಾಗಿಡೋದ್ರಿಂದ ಈ ಒಂದು ಕೀಟದ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ನಾಟಿ ಮಾಡಿದ ನಂತರ ಮೋಹಕ ಬಲೆಗಳನ್ನ ಸುಮಾರು 10 ಅಳವಡಣೆ ಮಾಡಿ ಈ ಒಂದು ಕೀಟದ ಬಾಧೆಯನ್ನ ಹತೋಟಿ ಮಾಡಬಹುದು. ಕೀಟದ ಒಂದು ಹಾವಳಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಾಗ ನಾವು ಕ್ಲೋರಾಂಟ್ರನಲಿಪ್ರೋಲ್ ಎಂಬ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 0.25 mL ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಸಹ ಈ ಒಂದು ಕೀಟನ ಹತೋಟಿ ಮಾಡಬಹುದು. ಕಬ್ಬು ಒಂದು ಪ್ರಮುಖವಾದ ಬೆಳೆ. ಈ ಒಂದು ಬೇಸಿಗೆ ಹಂಗಾಮದಲ್ಲಿ ಸಹ ನಾವು ನೋಡಬಹುದು. ಇದರಲ್ಲಿ ಬರುವಂತ ಪ್ರಮುಖವಾದ ಒಂದು ಕೀಟ ಅಂತ ಹೇಳಿದ್ರೆ ಗೊನ್ನೆ ಹುಳು. ಈ ಗೊನ್ನೆ ಹುಳು ಸಾಮಾನ್ಯವಾಗಿ ಮಣ್ಣಿನಲ್ಲಿ ಇಟ್ಕೊಂಡು ಬೇರುಗಳನ್ನ ತಿನ್ನೋದ್ರಿಂದ ಗಿಡಗಳು ಒಣಗಲಿಕ್ಕೆ ಶುರುವಾಗ್ತದೆ. ಈ ಕೀಟದ ಒಂದು ಹತೋಟಿಗಾಗಿ ಕಬ್ಬಿನಲ್ಲಿ ನಾವು ಮೆಟ್ರೈಸಿಯಂ ಅನಿಸೋಪ್ಲಿಯೆ ಎಂಬ ಶಿಲೀಂಧ್ರ ಕೀಟನಾಶಕವನ್ನು ಸುಮಾರು 4-8 kg ಶಿಲೀಂಧ್ರ ಕೀಟನಾಶಕವನ್ನ ಕಳಿತ ಕೊಟ್ಟಿಗೆ ಗೊಬ್ಬರದೊಡನೆ ಮಿಶ್ರಣ ಮಾಡಿ ನಂತರ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಗೊನ್ನೆ ಹುಳಿಯನ್ನ ಒಂದು ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬಹುದು. ಇದರ ಬದಲಾಗಿ ನಾವು ಹೆಕ್ಟೇರ್ಗೆ ಸುಮಾರು 25 kg ಶೇಕಡ 10 ಎಂಬ ಹರಳು ರೂಪದ ಕೀಟನಾಶಕ ಅಥವಾ ಶೇಕಡ 3 ಕಾರ್ಬೋಫ್ಯೂರಾನ್ ಎಂಬ ಒಂದು ಹರಳು ರೂಪದ ಕೀಟನಾಶಕವನ್ನು ಸಹ ಮಣ್ಣಿನಲ್ಲಿ ಬೆರೆಸೋದ್ರಿಂದ ನಾವು ಈ ಒಂದು ಕೀಟನ ಹತೋಟಿ ಮಾಡಬಹುದು. ಇದಲ್ಲದೆ 10 mL ಕ್ಲೋರೋಪೆರಿಫಾಸ್ ಎಂಬ ಕೀಟನಾಶಕ 20 cc ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಮಣ್ಣಿನಲ್ಲಿ ಹಿಂಗ್ಸೋದ್ರಿಂದ ಈ ಒಂದು ಕೀಟನ ಹತೋಟಿ ಮಾಡಬಹುದು. ಇದುವರೆಗೆ ಹಗರಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಆನಂದ್ ವಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಒಂದು ಕೃಷಿ ಗೀತೆಯನ್ನ. ಜಾರಿದರು ಎಡವಿದರು ಹಿಡಿಯುತ್ತಾಳೆ, ತಾಯಿ ಕಾಯುತ್ತಾಳೆ, ಭೂಮಿ ತಾಯಿ ನೀ ಸತ್ತರು ಕರಿತಾಳೆ, ತಾಯಿ ಭಾಷೆ ನೀ ಹೋದರು ಇರುತ್ತಾಳೆ, ಸಾವಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಶುಕ್ರವಾರ ಸಂಜೆ 7:20 ಮತದಾತ ಜಂಕ್ಷನ್ ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಇದೊಂದು ಪ್ರಕಟಣೆ ಇದೆ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಗಾಗಿ ನಡೆಯುವ ಪ್ರವೇಶ ಪರೀಕ್ಷೆಯು ದಿನಾಂಕ 29/4/23 ನಡೆಯಲಿದೆ. ಈ ಪರೀಕ್ಷೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ದಿನಾಂಕ 1/5/2011 3/4/2013 ಅವಧಿಯಲ್ಲಿ ಜನಿಸಿರಬೇಕು. ಅರ್ಜಿ ತುಂಬಲು ಕೊನೆಯ ದಿನಾಂಕ 31/1/2023 ಆಗಿರುತ್ತದೆ. ನವೋದಯ ವಿದ್ಯಾಲಯ ಸಮಿತಿಯ ವೆಬ್ಸೈಟ್ https://navodaya.govin ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಪ್ರಾಚಾರ್ಯರು ಜವಾಹರ್ ನವೋದಯ ವಿದ್ಯಾಲಯ ಚಿಕ್ಕಜೋಗಿಹಳ್ಳಿ ಇವರ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಈಗ ಮತ್ತೊಂದು ಕೃಷಿ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆ. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ, ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು, ನಂಬಿ ಕೆಟ್ಟವರಿಲ್ಲವೋ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ.